ಸರ್, ತಾವು ಆ್ಯಕ್ಚುಲಿ ನಾವು ಅದೇ ಜಲಾನಯನ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ತಾವು ಜಲಾನಯನ ಇಲಾಖೆ ಕಾರ್ಯಗಳ ಬಗ್ಗೆ ಕೇಳ್ತಾ ಇದ್ದೀರಿ, ಆದರೂ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಹೇಳ್ತಿದ್ದೀನಿ. ಈಗ ನಾವು ಜಲಾನಯನ ಪ್ರದೇಶವನ್ನು ಫಸ್ಟ್ ವರ್ಗೀಕರಣ ಮಾಡ್ತೀವಿ, ಕಿರು ಜಲಾನಯನವಾರು, ಉಪಜಲಾನಯನವಾರು ಮತ್ತು ಜಲಾನಯನವಾರುಗಳು ಅಂತ ಹೇಳಿ. ಕಿರು ಜಲಾನಯನವಾರು ಅಂದರೆ ಒಂದು ಪ್ರದೇಶದಲ್ಲಿ ಎಲ್ಲಿ ನಿಮಗೆ ದಿಬ್ಬದಿಂದ ನೀರು ಬೀಳ್ತದೆ ಅದನ್ನು ಕಣಿವೆಯವರೆಗೆ ಇರೋ ಪ್ರದೇಶವನ್ನು ನಾವು ಜಲಾನಯನ ಪ್ರದೇಶ ಅಂತ ಕರಿತೀವಿ. ಆ ಜಲಾನಯನ ಪ್ರದೇಶಗಳನ್ನ ಕಿರು ಜಲಾನಯನವಾರು, ಉಪಜಲಾನಯನವಾರು ಮತ್ತು ಜಲಾನಯನವಾರುಗಳು ಮತ್ತು ಕ್ಯಾಚ್ಮೆಂಟ್, ಸಬ್ ಕ್ಯಾಚ್ಮೆಂಟ್ ಅಂದರೆ ನದಿ ನೀರಾವರ ಮಟ್ಟದವರೆಗೂ ಸಹ ಇವುಗಳನ್ನು ವರ್ಗೀಕರಣ ಮಾಡಿ ಅವುಗಳನ್ನ ಉಪಚಾರ ಮಾಡ್ತೀವಿ. ಉಪಚಾರ ಯಾವುದಕ್ಕೆ ಮಾಡ್ತಿದ್ದೀವಿ ಅಂದರೆ ಭೂ ಸವಕಳಿ ಆಗಬಾರ್ದು ಮತ್ತು ನೀರು ಹರಿದುಕೊಂಡು ವ್ಯರ್ಥವಾಗಿ ಹೋಗಬಾರ್ದು. ಮಳೆಯಿಂದ ಬಂದಿರೋ ನೀರು, ನೈಸರ್ಗಿಕವಾಗಿ ಮಳೆಯಿಂದ ಬಂದಿರೋ ನೀರನ್ನು ರೈತರ ಹೊಲದಲ್ಲೇ ಆದಷ್ಟು ಸಂರಕ್ಷಣೆ ಮಾಡಿ ಅದನ್ನು ಸುರಕ್ಷಿತವಾಗಿ ಮುಂದೆ ಹಳ್ಳಕೊಳಗಳಿಗೆ ಬಿಟ್ಟು ಅಲ್ಲಿಂದ ಮುಂದೆ ಕೆರೆಗಳಿಗೆ ಸೇರಿಸಿದರೆ ನಿಮ್ಮ ರೈತರ ಹೊಲಗಳಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದರ ಜೊತೆಗೆ ತೇವಾಂಶವನ್ನು ಹೆಚ್ಚಿನ ದಿನಗಳವರೆಗೆ ಕಾಯ್ದಿಟ್ಟುಕೊಳ್ಳೋಕ್ಕೋಸ್ಕರ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳಡಿಯಲ್ಲಿ ರೈತರಿಗೆ ನಾವು ಹೊಲಗಳಲ್ಲಿ ಬದುಗಳನ್ನು ಹಾಕ್ಕೊಡೋದು ಮತ್ತು ಹಳ್ಳಕೊಳ್ಳಗಳಲ್ಲಿ ಚೆಕ್ ಡ್ಯಾಮು, ನಾಲಾಮಂಡು ಮತ್ತು ಗೋಕಟ್ಟೆಗಳನ್ನು ಕಟ್ಟಿಸಿಕೊಡೋದು ಮತ್ತು ಕೃಷಿ ಅರಣ್ಯಗಳನ್ನು, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹಿಸೋದು, ಈ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ. ಈ ಕಾರ್ಯಕ್ರಮಗಳು ಕ್ಷೇತ್ರ ಪ್ರದೇಶ ಆಧಾರಿತ ಇರ್ತವೆ, ಅಂದರೆ ಎಲ್ಲ ರೈತರಿಗೂ ಎಲ್ಲ ಕಡೆ ಕೊಡೋದಿಲ್ಲ. 5,000 ನಾನು ಹೇಳಿದೆ ನಿಮಗೆ ಮೊದಲು, ನಾವು ವರ್ಗೀಕರಣ ಮಾಡಿರ್ತೀವಿ. ಕಿರು ಜಲಾನಯನವಾರು ಒಂದು ಯೋಜನೆ ಇರುತ್ತೆ, ಆ ಯೋಜನೆಯಲ್ಲಿ ಅಡಿ ವ್ಯಾಪ್ತಿಯಲ್ಲಿ ಯಾರ್ಯಾರು ರೈತರು ಬರ್ತಾರೆ ಅವ್ರಿಗೆ ಈ ಸವಲತ್ತುಗಳು ದೊರೀತಾ ಇರ್ತವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಕ್ಷೇತ್ರ ಮಟ್ಟದ ಹೇಳಿ ಪ್ರಶ್ನೆ ಕೇಳಿ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ. ಹಲೋ, ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ. ಕೇಳಿ ಭೀಮರಾವ್ ಅವರೇ, ರೆಡಿ ಸರ್, ದೂರ ಇಡಿ. ಮಣ್ಣಿನ ಮಾದರಿಯನ್ನು 8 ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡ್ಬೇಕ್ರಿ? ಸಾಮಾನ್ಯವಾಗಿ ನಿಮಗೆ ಮಣ್ಣಿನ ಫಲವತ್ತತೆ ಚೀಟಿ ಕೃಷಿ ಇಲಾಖೆಯಿಂದ ದೊರೆತಿರುತ್ತದೆ. ಸೊ ಆ ಫಲವತ್ತತೆ ಚೀಟಿಯಲ್ಲಿ ಲಘು ಪೋಷಕಾಂಶಗಳು ಮತ್ತು ಮುಖ್ಯ ಪೋಷಕಾಂಶಗಳು ಅಂತ ಏನು ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಷ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಮಾಹಿತಿ ಇರ್ತದೆ. ಈ ಮಾಹಿತಿಯನ್ನು ಪ್ರತಿ 3 ವರ್ಷಕ್ಕೊಂದ್ಸರಿ ನಾವು ಮಾಡಿಸ್ಬೇಕು ಅಂತ ಹೇಳ್ತೀವಿ. ನೀರಾವರಿ ಇತ್ತು ಅಂದರೆ, ಒಣ ಪ್ರದೇಶ ಆದರೆ 5 ವರ್ಷಕ್ಕೊಂದ್ಸರಿ ತಾವು ಮಾಡಿಸ್ಬೋದು. ನಮಸ್ಕಾರ ಮೇಡಮ್. ನಮಸ್ಕಾರ ಮಾಡಿದ್ದಕ್ಕೆ ಧನ್ಯವಾದಗಳು ಭೀಮರಾವ್ ಅವರೇ. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸರ್, ನಾವು ಎರ್ಪಕ್ಷಪ್ಪ ಕಟ್ಟಿ ಅಂತ ಗದಗದಿಂದ ಮಾತಾಡೋದು. ಕೇಳಿ ಕಟ್ಟಿ ಅವರೇ, ಗದಗದಿಂದ ಮಾತಾಡ್ತಾ ಇದ್ದೀರಿ, ಕೇಳಿ. ಟಾಪಿಕ್ ಏನ್ರಿ? ಟಾಪಿಕ್ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ, ಅಂದ್ರೆ ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋದು ಅಂತ. ದಯವಿಟ್ಟು ತಾವು ಯಾವ ಜಿಲ್ಲೆ, ಯಾವ ತಾಲೂಕಿಂದ ಫೋನ್ ಮಾಡ್ತಾರೆ? ಅವ ಪಾಪ ಸಾಲಿ ಕಲ್ತಲ್ರಿ, ಅವ ಗುಂಡಪ್ಪ ಅಂತೇಳಿ ಕಾತರಿಸಿ ಬಾಗಲಕೋಟೆ ಜಿಲ್ಲಾ ಬೆಳಗಿ ತಾಲೂಕು. ಅಲ್ಲ, ತಾವು ಬೀಳಗಿ ತಾಲೂಕಲ್ಲಿ ತಮ್ಮ ಹೊಲ ಇದೆ. ಹೌದು ಐತ್ರಿ, ಅಲ್ಲಿ ಐತ್ರಿ. ಅವ ನಮ್ ಗೆಳೆಯ, ನಮ್ ಫ್ರೆಂಡ್ ರೀ. ಅವ ಅವನ್ ಪ್ರಶ್ನೆ ಕೇಳ್ತಾನ. ಈಗ ಸದ್ಯ ನಾವು ಹುನಗುಂದ ತಾಲೂಕಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದೀವಿ. ಮುಂದಿನ ಯೋಜನೆಗಳಲ್ಲಿ ನಾವು ಕೈಗೊಂಡಾಗ ನಿಮ್ಮ ಬೀಳಗಿ ತಾಲೂಕನ್ನು ಸಹ ಪರಿಗಣನೆ ತಗೊಳ್ತೀವಿ, ಅವಾಗ ಈ ಮಾಹಿತಿ ತಮ್ಗೆ ಲಭ್ಯ ಆಗ್ತದೆ. ಹೌದು ಹೌದು, ನಿಮ್ಮ ಹೊಲಗಳಲ್ಲೇ ಬಂದು ಮಾದರಿಗಳನ್ನ ಸಂಗ್ರಹಣೆ ಮಾಡ್ತಾರೆ, ನಿಮಗೂ ಮಾಹಿತಿ. ಇಲ್ಲ ಇಲ್ಲ, ಅರ್ಜಿ ಏನು ಸಲ್ಲಿಸಬೇಕಾಗಿಲ್ಲ. ತಾಲೂಕು ವ್ಯಾಪ್ತಿ ಯೋಜನೆ ವ್ಯಾಪ್ತಿಯಲ್ಲಿ ಆಯ್ಕೆ ಆದಾಗ ಈ ಕಾರ್ಯಕ್ರಮವನ್ನ ನಾವು ಇಲಾಖೆಯಿಂದ ಕೈಗೊಳ್ತೀವಿ. ಸದ್ಯಕ್ಕೆ ಹೇಳ್ತಾರೆ, ಅವಾಗ ನಮ್ಮ ವಿಜ್ಞಾನಿಗಳು ಬಂದು ಅಲ್ಲಿ ರೈತರನ್ನ ಸ್ಥಳೀಯವಾಗಿ ಸಭೆಗಳನ್ನ ನಡೆಸ್ತಾರೆ, ರೈತರೊಂದಿಗೆ ಸಮಾಲೋಚನೆ ಸಹ ಮಾಡ್ತಾರೆ. ಸೊ ಆ ಕುರಿತು ಇಲ್ಲ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಸಹ ಮಾಡ್ತೀವಿ, ನಿಮ್ಮ ತಾಲೂಕಿನಾದ್ಯಂತ ಮಾಡ್ತೀವಿ, ಇದು ಮಾಡ್ತೀವಿ. ಸದ್ಯ ಇವಾಗ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ, ವೇಟ್ ಮಾಡಬೇಕು, ಅದು ಸ್ಯಾಂಕ್ಷನ್ ಆದಾಗ ಮಾಡ್ತಾರೆ. ಒಟ್ಟು ಯಾವುದೇ ರೈತರ ಜಮೀನನ್ನು ಬಿಡೋದಿಲ್ಲ. ಯಾವ ವ್ಯಾಪ್ತಿ ಸೆಲೆಕ್ಟ್ ಆಗುತ್ತೆ ಯಾವುದೇ ರೈತರು ಬಿಡೋದಿಲ್ಲ ನಾವು. ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್, ಅವರಿಗೆ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಟೆಲ್ ಮಿ ಸರ್, ಎರಡು ಪ್ರಶ್ನೆ ಇದ್ವು ಸರ್. ಹೇಳಿ ಸರ್. ಸಾಯಿಲ್ ಇರೋಜನ್ ಪ್ರಿವೆನ್ಷನ್ ಹೆಂಗ್ ಮಾಡ್ಬೇಕು? ಸಾಯಿಲ್ ಇರೋಜನ್ ಇದು ಆಗ್ತಿರ್ತದಲ್ಲ ಸಾಯಿಲ್, ಒಂದು ಎರಡನೇದು ಸಾವಯವ ಕೃಷಿ ನ್ಯಾಚುರಲ್ ಗೊಬ್ಬರ ಉಪಯೋಗ ಮಾಡಿ ತೋಟಗಾರಿಕೆಗೆ ಅಪ್ಲೈ ಮಾಡ್ಬೋದೇನ್ರಿ? ತೋಟ ಬೆಳಿಲಿಕ್ಕೆ ಉಪಯೋಗ ಮಾಡ್ಬೋದು, ಎರಡು ಪ್ರಶ್ನೆ ಇದೆ. ಅದು ನಿಮ್ದು ಕೇಳ್ತಾ ಇರೋ ಪ್ರಶ್ನೆ ಎರಡು ಸರ್ ಸಮಂಜಸ, ಇವತ್ತಿನ ಕಾರ್ಯಕ್ರಮಕ್ಕಿಲ್ಲ,

ಮೇಲೆ ಬಂದು ನದಿಗೆ ಹೊಸದಿಸಿ ದೊರೆವುದು ಬಯಲ ಸಮತಲ ಮೇಲೆ ಬಂದು ನದಿಗೆ ಹೊಸದಿಸಿ ದೊರೆವುದು ಊಳಿನಿಂದ ಹೀಗೆ ನದಿಯು ಬೇರೆ ಹಾದಿಯ ಹಿಡಿಯುವುದು ಊಳಿನಿಂದ ಹೀಗೆ ನದಿಯು ಬೇರೆ ದಾರಿಯ ಹಿಡಿಯುವುದು ವರುಷ ವರುಷ ಹರಿದು ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಆಕಾಶಕ್ಕೆ ನಮಗೆ ನೆಗೆವ ಆಕಾಶಕ್ಕೆ ನಮಗೆ ನೆಗೆವ ಬಲವು ಈಗ ತಂದಿದೆ